ಇನ್ನು ಮುಂದೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತು ಕಾಫಿ ಮಂಡಳಿಯ ಹಿರಿಯ ಸಂಪರ್ಕಾಧಿಕಾರಿ ಆಲ್ದೂರಿನ ಎಸ್ ಅಬೂಬಕ್ಕರ್ ಸಿದ್ದಿಕ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಕಾಫಿಯ ಇಳುವರಿ ಕಡಿಮೆಯಾಗಲಿಕ್ಕೆ ಮುಖ್ಯವಾದ ಎರಡು ಕಾರಣಗಳು ಅಂತೇಳಂದ್ರೆ, ಒಂದು ಸಮರ್ಪಕ ತೋಟದ ನಿರ್ವಹಣೆ ಇಲ್ಲದೆ ಇರುವಂತಹದ್ದು, ಮತ್ತೆ ಅದರಿಂದ ಉಂಟಾಗುವಂತಹ ಪರಿಣಾಮ ಅಂತೇಳಂದ್ರೆ ಕಾಫಿಗೆ ಬರುವಂತಹ ಇತರ ಬೇರೆ ಬೇರೆ ತರದ ರೋಗಗಳು. ಈ ಕಾಫಿಗೆ ಬರುವಂತಹ ರೋಗಗಳು ಯಾವ್ಯಾವುದು ಮತ್ತೆ ಅವುಗಳನ್ನು ಹೇಗೆ ನಿಯಂತ್ರಣ ಮಾಡೋದು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣಂತೆ. ಈ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತಾರೆ ಕಾಫಿ ಮಂಡಳಿಯ ಕಿರಿಯ ಸಂಪರ್ಕ ಅಧಿಕಾರಿಗಳಾದ ಆಲ್ದೂರಿನ ಶ್ರೀ ಅಬೂಬಕರ್ ಸಿದ್ದಿಕ್ ಅವರು. ನಮಸ್ಕಾರ ಸಿದ್ದಿಕ್ ಅವರೇ. ನಮಸ್ಕಾರ ಸರ್. ಈಗ ಕಾಫಿಗೆ ಬರುವಂತಹ ಪ್ರಮುಖವಾದ ರೋಗಗಳು ಯಾವ್ಯಾವುದು ಅಂತ? ಸರ್, ನಮ್ಮ ಭಾರತ ದೇಶದಲ್ಲಿ ಕಾಫಿಯಲ್ಲಿ ಎರಡು ತಳಿಗಳು ಇರ್ತವೆ, ಒಂದು ಅರಬಿಕಾ ಇನ್ನೊಂದು ರೋಬಸ್ಟಾ. ಆದರೆ ಈ ಅರಬಿಕಾ ತಳಿಯಲ್ಲಿ ಹೆಚ್ಚಾಗಿ ರೋಗಗಳನ್ನು ಕಂಡು ಬರುತ್ತೆ. ರೋಬಸ್ಟಾಗಿಂತನೂ ಅರಬಿಕಾದಲ್ಲೇ ಜಾಸ್ತಿ? ಅರಬಿಕಾ ಗಿಡಗಳಿಗೆ ತುಂಬಾ ರೋಗಗಳು ಹೆಚ್ಚಾಗಿ ಕಂಡು ಬರುತ್ತದೆ. ಯಾಕೆ ಅಂತೀರಿ? ಅಂದರೆ ಈ ಎರಡು ತಳಿಗಳು ವಿವಿಧ ರೀತಿಯ ತಳಿಗಳಾದ್ದರಿಂದ ಕಾಫಿ ಅರಬಿಕಾ ಗಿಡಗಳು ಏನಿದೆಯೋ ಅದು ಸ್ವಲ್ಪ ರೋಗವನ್ನ ನಿಯಂತ್ರಿಸೋದು ಕಡಿಮೆ ಇರುತ್ತದೆ. ಅದರಲ್ಲಿ ಮುಖ್ಯವಾಗಿ ಎಲೆ ತುಕ್ಕು ರೋಗ, ಅನಂತರ ಅದು ಕೊಳೆ ರೋಗ, ಅನಂತರ ಬೇರಿನ ಕೊಳೆತ ರೋಗ, ಇದು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಕಂಡು ಬರತಕ್ಕಂಥ ರೋಗಗಳಂದ್ರೆ ಇವು ಮೂರು. ಈ ಎಲೆ ತುಕ್ಕು ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಸರ್, ಎಲೆ ತುಕ್ಕು ರೋಗ ಅಂತ ಏನಿದೆಯೋ ಇದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ 1861 ಆಫ್ರಿಕಾ ದೇಶದಲ್ಲಿ, ಅದನಂತರ 1868 ಶ್ರೀಲಂಕಾದಲ್ಲೂ, 73 ಬ್ರೆಜಿಲ್ ದೇಶದಲ್ಲಿ ಮೊದಲ ಕಂಡು ಬಂತು. ನಮ್ಮ ಭಾರತ ದೇಶದಲ್ಲಿ 1869 ಕಂಡು ಬಂದಿದೆ. ಈ ರೋಗಕ್ಕೆ ಸಸ್ಯ ರೋಗಶಾಸ್ತ್ರದಲ್ಲಿ ಸಾಂಪ್ರದಾಯಿಕ ರೋಗ ಅಂತ ಒಂದು ಪರಿಗಣಿಸಲಾಗಿದೆ ಇದನ್ನ. ಏಕೆಂದರೆ ಈ ರೋಗ ಎಂತ ಕೆಟ್ಟ ರೋಗ ಅಂತ ಹೇಳಿದರೆ, ಈ ರೋಗ ಹಿಂದೆ ಶ್ರೀಲಂಕಾದ ಇಡೀ ಆರ್ಥಿಕ ವ್ಯವಸ್ಥೆಯನ್ನೇ ದಿವಾಳಿ ಮಾಡಿತ್ತು. ಈ ರೋಗದ ದೆಸೆಯಿಂದ ಜನರ ಹವ್ಯಾಸ ಏನು ಕಾಫಿ ಕುಡಿತಾ ಇದ್ರೋ ಅದು ಟೀಗೆ ಬದಲಾವಣೆ ಮಾಡುವಂತ ಆಯಿತು. ಈ ರೋಗ ಯಾವ ರೀತಿ ಆಯ್ತು ಅಂದ್ರೆ, ಕಾಫಿ ಕೃಷಿಯನ್ನು ಅನೇಕ ದೇಶಗಳಲ್ಲಿ, ನಮ್ಮ ದೇಶ ಒಂದೇ ಅಲ್ಲ, ಅನೇಕ ದೇಶಗಳಲ್ಲಿ, ಅದರಲ್ಲೂ ಫಿಲಿಪೈನ್ಸ್ ಮತ್ತು ಇತ್ತೀಚೆಗೆ ಗೋಟೆಮಾಲಾ ದೇಶದಲ್ಲೂ ಸಹ ಈ ಕೃಷಿಯನ್ನ ಬಹಳ ಕಡಿಮೆ ಮಾಡಿರ್ತು. 2013 ಗೋಟೆಮಾಲಾ ದೇಶದಲ್ಲಿ ಏನು ಕಾಫಿ ಅರಬಿಕೆ ಬೆಳೀತಾ ಇದ್ರು, ಈ ಕಾಫಿ ತುಕ್ಕು ರೋಗದ ಕಾರಣಕ್ಕಾಗಿ ಆ ದೇಶ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಬಹಳ ಸಂಕಷ್ಟಕ್ಕೆ ಬಂದಾಗ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನೇ ಆ ದೇಶದಲ್ಲಿ ಹೇರಲಾಯಿತು. ರೋಗ ಅಂತ ಒಂದು ಕೆಟ್ಟದಂತ ರೋಗ ಆಗಿತ್ತು, ಅತ್ಯಂತ ಭೀಕರವಾದಂತಹ ರೋಗ. ಯಾಕೆಂತ ಹೇಳಿದ್ರೆ ನೋಡಿ, ಒಂದು ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೊಳ್ಳಬೇಕು, ಕ್ರಮವನ್ನು ತಗೊಳ್ಳಬೇಕು. ಹೌದು. ಈಗ ಈ ಎಲೆ ತುಕ್ಕು ರೋಗ ಅಂತ ಏನಿದೆಯೋ ಅದಕ್ಕೆ ಲೀಫ್ ರಸ್ಟ್ ಅಂತ ಇಂಗ್ಲಿಷ್ನಲ್ಲಿ ಕರಿತೇವೆ. ಈ ಎಲೆ ತುಕ್ಕು ರೋಗ ಅರಬಿಕಾ ಗಿಡಗಳಲ್ಲಿ ಬರುತ್ತೆ ವಿನಃ ರೋಬಸ್ಟಾ ಗಿಡಗಳಲ್ಲಿ ಕಾಣೋದಿಲ್ಲ, ಬಹಳ ವಿರಳ. ಹಾಗಾಗಿ ಇದಕ್ಕೆ ಕಾರಣಗಳಿದೆ. ಎಲೆ ತುಕ್ಕು ರೋಗ ಯಾವ ರೀತಿ ಇರುತ್ತೆ ಅಂದರೆ, ಇದರ ಪರಿಣಾಮದಿಂದ ಅರಬಿಕಾ ಗಿಡದ ಎಲೆಗಳು ಸಂಪೂರ್ಣವಾಗಿ ಉದುರು ಹೋಗಿ ರೆಕ್ಕೆಗಳು ತುದಿಯಿಂದ ಬುಡದವರೆಗೆ ಒಣಗುತ್ತಾ ಬರುತ್ತೆ. ಕೊನೆಗೆ ಆ ರೆಕ್ಕೆನೇ ಸಾಯುತ್ತೆ, ಹಾಗೂ ಮುಂದಿನ ವರ್ಷದ ಫಸಲು ಸಹ ಇಲ್ದಂಗಾಗುತ್ತೆ. ಈ ನಮ್ಮ ಈ ಕಾಫಿ ಮಂಡಳಿಯ ಒಂದು ಸಮೀಕ್ಷೆ ಪ್ರಕಾರ ಈ ಅರಬಿಕಾ ಕಾಫಿ ಬೆಳೆ ನಷ್ಟ 70% ಸಹ ಆಗಿದೆ. ಹೈಮೇಲಿಯಾ ವೆಸ್ಟಾರಿಸ್ನ ಒಂದು ಶಿಲೀಂಧ್ರ ಇದೆ, ಈ ಶಿಲೀಂಧ್ರ ಇದಕ್ಕೆ ಮೂಲ ಕಾರಣ. ಇದು ಪ್ರಪಂಚದಲ್ಲಿ 45 ರೀತಿಯ ಈ ತರ ಶಾರೀರಿಕ ಕ್ರಿಯಾತ್ಮಕ ವಂಶ ಇದೆ ಇದರದು, ಈ ಏನು ಲೀಫ್ ರಸ್ಟ್ ಅಂತ ಕರಿತೀವೋ ಅದನ್ನ. ಅದು ಭಾರತ ದೇಶದಲ್ಲಿ 35 ವಂಶಗಳು ಭಾರತ ದೇಶದಲ್ಲಿ ಇದೆ. ಪ್ರಾರಂಭದಲ್ಲಿ ಇದು ಎಲೆಗಳ ತಳಭಾಗದಲ್ಲಿ ನಸು ಹಳದಿ ಚುಕ್ಕೆಗಳು ಕಾಣುತ್ತೆ, ಅನಂತರ ಅದು ಬದಲಾಗ್ತಾ ಬದಲಾಗ ಸ್ವಲ್ಪ ಕಿತ್ತಲೆ ಹಳದಿ ಪುಡಿ ಅಂತ ಕಾಣುತ್ತೆ. ಈ ಪುಡಿಯಲ್ಲಿ ಯುರಿಡಿಯೋ ಬೀಜಾಣುಗಳು ಇರುತ್ತೆ. ಈ ಬೀಜಾಣುಗಳು ರೋಗ ಸೋಂಕು ವಸ್ತುಗಳಾಗಿದ್ದು ಗಾಳಿ, ತುಂತುರು ನೀರಿನ ಹನಿ, ಕೀಟಗಳು, ಪ್ರಾಣಿ ಹಾಗೂ ಮನುಷ್ಯರಿಂದ ಒಂದು ಗಿಡದಿಂದ ಗಿಡಕ್ಕೆ ಅದು ಹರಡುತ್ತದೆ. ಆಮೇಲೆ ಈ ರೋಗ ಅತಿಯಾಗಿ ಕಾಣಿಸ್ಕೊಳ್ಳಿಕ್ಕೆ, ಇದು ಹೆಚ್ಚು ಹರಡಲಿಕ್ಕೆ ಏನ್ ಕಾರಣ ಏನು? ಇದಕ್ಕೆ ಈ ಜೂನ್ ಸೆಪ್ಟೆಂಬರ್ ವರೆಗೆ ಈ ಬಿಟ್ಬಿಟ್ಟು ಮಳೆ ಬರೋದು ಬಿಸಿಲು ಬರೋದು, ಮಳೆ ಬರೋದು ಬಿಸಿಲು ಬರೋದು. ಆಮೇಲೆ ಉಷ್ಣಾಂಶ 22-24 ಡಿಗ್ರಿವರೆಗೆ ಉಷ್ಣಾಂಶ ಬಂದರೆ, ಆಮೇಲೆ ಈ ವಾತಾವರಣದಲ್ಲಿ 80% ಹೆಚ್ಚಾಗಿ ತೇವಾಂಶ ಇದ್ದರೆ, ಆಮೇಲೆ ದೀರ್ಘಕಾಲದ ಎಲೆ ಮೇಲೆ ಒಂದು ಶೀತ ವಾತಾವರಣ ಇದ್ದರೆ, ಈ ಮುಂಗಾರು ಮಳೆಯಿಂದ ಈ ಥರ ಬರುತ್ತೆ ಅದು. ಆಮೇಲೆ ತೆಳುವಾದ ನೆರಳು ಹಾಗೂ ಹೆಚ್ಚು ಆ ಗಿಡದಲ್ಲಿ ಆ ವರ್ಷ ಹೆಚ್ಚಾಗಿ ಫಸಲಿದ್ದರೆ ಅಂಥ ಟೈಮಲ್ಲಿ ಇದಕ್ಕೆ ರೋಗಗಳು ಬರುವಂಥ ಸಾಧ್ಯತೆ ಜಾಸ್ತಿ. ಅಂದ್ರೆ ಬಿಸಿಲು ಮಳೆ ಬರಬಾರದು, ಮತ್ತೆ ಹೆಚ್ಚು ತೇವಾಂಶ ಇರಬಾರದು ವಾತಾವರಣದಲ್ಲಿ. ಆ ರೀತಿ ಇದ್ದಾಗ ಈ ರೋಗದ ಲಕ್ಷಣಗಳು ಮತ್ತೆ ಈ ರೋಗ ತೀವ್ರತೆ ಜಾಸ್ತಿ ಅಂತ ಹೇಳಿ. ಇದರ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಇದನ್ನ ಪ್ರಪಂಚದಲ್ಲಿ 1890 ಇಸ್ವಿಯಲ್ಲಿ ಬೋಡೋ ದ್ರಾವಣ, ಬೋಡೋ ದ್ರಾವಣ ಅಂತ ಹೇಳಿದ್ರೆ ಒಂದು ಮೈಲಿ ತುತ್ತು ಮತ್ತು ಸುಣ್ಣದ ಮಿಶ್ರಣವನ್ನ ಬೋಡೋ ದ್ರಾವಣ ಅಂತ ಏನು ಕರಿತೀವೋ, ಇದನ್ನ 1890 ಸಿಂಪಡಿಸಿ ಪ್ರಯತ್ನಿಸಿದ್ರು. ಆದರೆ ಆ ಸಮಯದಲ್ಲಿ ಅಷ್ಟು ಹತೋಟಿಗೆ ಬರಲಿಲ್ಲ. ಕಾರಣ ಏನು ಹೇಳಿದ್ರೆ, ಅವರು ಏನು ಬೋಡೋ ದ್ರಾವಣವನ್ನು ಸಿಂಪಡಿಸಿದ್ರು ಅದು ಆ ಸರಿಯಾದ ಕಾಲಕ್ಕೆ ಸರಿಯಾಗಿ ಸಿಂಪಡಣೆ ಮಾಡಲಿಲ್ಲ. ಅನಂತರ ಸಂಶೋಧನೆ ನಂತರ 1920 5% ಬೋಡೋ ದ್ರಾವಣ, 5% ಅಂತ ಹೇಳಿದ್ರೆ 200 ಲೀಟರ್ ನೀರಿನಲ್ಲಿ 1 kg ಮೈಲು ತುತ್ತು 1 kg ಸುಣ್ಣ ಸ್ಪ್ರೇ ಸುಣ್ಣವನ್ನು ಹಾಕಿದರೆ ಅದಕ್ಕೆ 5% ಬೋಡೋ ದ್ರಾವಣ ಅಂತ ಹೇಳ್ತೇವೆ. ಅದನ್ನು 1920 ಸಿಂಪಡಿಸಲು ಪ್ರಾರಂಭಿಸಿದರು. ಅದನ್ನ ವರ್ಷ 2 ಸತಿ ಸಿಂಪಡಿಸಿದ್ದಾರೆ. ಆನಂತರ ಈ ಬೋಡ ದ್ರಾವಣವನ್ನು ನಾವು ಪರೀಕ್ಷೆ ಮಾಡಬೇಕು. ಸುಮ್ಮನೆ ಬೋಡ ದ್ರಾವಣ ಮಾಡಿ ನಾವು ಸಿಂಪಡಿಸಿದ್ರೆ ಪ್ರಯೋಜನ ಆಗಲಾರದು. ಅದರ ರಸಸಾರ ಅಂತ ಏನಿದೆಯೋ ಅದು 9-10 ಒಳಗಿರಬೇಕು. ಅದಕ್ಕೆ ಈ ಲಿಟ್ಮಸ್ ಪೇಪರ್ ಅಂತ ಸಿಗುತ್ತೆ, ಆ ಲಿಟ್ಮಸ್ ಪೇಪರ್ ಅನ್ನ ಅದ್ದಿ ನೋಡಿದ್ರೆ ಅದರಲ್ಲಿ ರಸಸಾರವನ್ನು ಕಂಡುಹಿಡಿಬಹುದು. ಹಾಗಿದ್ದಾಗ ಅದನ್ನ ನಿಯಂತ್ರಣ ಮಾಡಬಹುದು. ಆಮೇಲೆ ಇನ್ನೊಂದು ಏನಂದ್ರೆ, ಈ ಬೋಡ ದ್ರಾವಣ ಏನು ಸಿಂಪಡಣೆ ಮಾಡಬೇಕಂತ ಹೇಳ್ತೀವೋ, ಇದು ರೋಗ ಬರುವ ಇದಕ್ಕಿಂತ ಮುಂಚಿತವಾಗಿ ನಾವು ಸ್ಪ್ರೇ ಮಾಡಬೇಕು. ಒಂದು ವೇಳೆ ರೋಗ ಬಂದ ನಂತರ ಆ ಚುಕ್ಕಿಗಳು, ಹಳದಿ ಚುಕ್ಕಿಗಳು ಏನು ಎಳೆಯ ತಲಭಾಗದಲ್ಲಿ ಕಾಣಲಿಕ್ಕೆ ಪ್ರಾರಂಭವಾಯಿತು, ಆ ನಂತರ ಸ್ಪ್ರೇಯನ್ನು ಮಾಡಿದರೆ ಯಾವುದೇ ಕಾರಣದಲ್ಲೂ ಅದನ್ನ ಗುಣಪಡಿಸಲು ಸಾಧ್ಯವಿಲ್ಲ. ತಾವು ಪ್ರಮುಖವಾದ ಒಳ್ಳೆ ಅಂಶವನ್ನು ಹೇಳಿದ್ರಿ. ರೋಗ ಬರಲಪ್ಪ ನೋಡೋಣಂತೆ ಅಂತೇಳಿ ಕಾಯ್ತಾ ಕೂತ್ಕೊಳ್ಬಾರ್ದು. ಏನಾರು ಆ ರೀತಿಯ ಸೂಚನೆಗಳು ಕಂಡ ತಕ್ಷಣದಲ್ಲೇ ಬೋಡ ದ್ರಾವಣವನ್ನು ಸಿಂಪಡಣೆ ಮಾಡೋದು ಒಳ್ಳೇದು. ಜೊತೆಗೆ ತಾವು ಹೇಳಿದ್ರಿ ಬೋಣ ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾದ್ರೆ ಆ ದ್ರಾವಣದ ತಯಾರಿ ಎಷ್ಟು ಮುಖ್ಯ ಅಂತೇಳಿ. ಆ ಒಳ್ಳೆ ಗುಣಮಟ್ಟದ ದ್ರಾವಣವನ್ನು ನಾವು ತಯಾರಿ ಮಾಡಿಕೊಂಡು ಲಿಟ್ಮಸ್ ಪೇಪರ್ ರಸಸಾರವನ್ನು ಪರೀಕ್ಷೆ ಮಾಡಿ ನಾವು ಆ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಇಲ್ಲಿ ಸಿಂಪಡಣೆ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಗಮನಿಸಬೇಕಾ ಅಂತೇಳಿ. ಯಾಕೆಂತೇಳಂದ್ರೆ ರೋಗ ಲಕ್ಷಣಗಳು ಕಾಣದು ಎಲೆಯ ತಳಭಾಗದಲ್ಲಿ. ಸರಿ ಸರಿ ಸರಿ, ತಾವು ಸರಿಯಾಗಿ ಅದನ್ನ ಗಮನಿಸಿದ್ರೆ, ಸರಿಯಾಗಿ ಕೇಳಿದಿರ ಅದನ್ನ. ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಸಿಂಪಡಣೆ ಮಾಡಬೇಕಾದ್ರೆ ಎಲೆಯ ತಳಭಾಗದಿಂದಲೇ ಮಾಡಬೇಕು. ಯಾವುದೇ ಗಿಡಗಳಲ್ಲಿ ಎಲ್ಲ ರೀತಿಯ ಕ್ರಿಯೆಗಳು ನಡೆಯುವುದು ಎಲೆಗಳ ತಳಭಾಗದಿಂದ, ಎಲೆ ಮೇಲ್ಭಾಗದಿಂದ ಏನು ನಡೆಯುವುದಿಲ್ಲ. ಹಾಗಿದ್ದಾಗ ಏನು ನಾವು ಯುರಿಡೋಸ್ಪೋರ್ ಅಂತ ಏನು ಹೇಳಿದ ಬೀಜಾಣು ಏನಿದೆಯೋ, ಅದು ಒಂದು ಕಾಫಿ ಗಿಡ ಎಲೆಯ ತಳಭಾಗದಿಂದ ಒಳಗೆ ಪ್ರವೇಶಿಸುತ್ತದೆ. ಅದಕ್ಕೋಸ್ಕರ ನಾವು ಏನು ಬೋಡೋ ದ್ರಾವಣವನ್ನು ನಾವು ಸಿಂಪಡಣೆ ಮಾಡ್ತೀವೋ, ಅದು ಎಲೆಯ ತಳಭಾಗಕ್ಕೆ ನಾವು ಈ ಲ್ಯಾನ್ಸ್ನ ಅಥವಾ ಸ್ಪ್ರೇ ಮಾಡ್ತೀವಲ್ಲ, ಅದನ್ನು ಚೆನ್ನಾಗಿ ಹಿಡಿಬೇಕು. ತಳಭಾಗ ಸಂಪೂರ್ಣವಾಗಿ ಬೋಡ ಮಿಶ್ರಣವನ್ನು ತಾಗುವಂತೆ ನಾವು ಎಚ್ಚರಿಕೆ ವಹಿಸಬೇಕು. ಅನಂತರ ಈ ಒಂದು ವೇಳೆ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ನಮ್ಮ ಈ ಜನಗಳು ಸಿಗೋದಿಲ್ಲ, ಕಾಲಕ್ರಮ ಸರಿಯಾಗಿ ಕೆಲಸವನ್ನು ನಿರ್ವಹಿಸಲು ಸಾಧ್ಯ ಆಗ್ತಾ ಇಲ್ಲ, ಅನೇಕ ರೀತಿಯ ಒಂದು ಸಮಸ್ಯೆಗಳನ್ನು ನಮ್ಮ ಕಾಫಿ ಬೆಳೆಗಾರರು ಅನುಭವಿಸ್ತಾ ಇದ್ದಾರೆ. ಹಾಗಿದ್ದಾಗ ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ಈ ಬೋಡ ದ್ರಾವಣವನ್ನು ಸಿಂಪಡಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಎಲೆಯಲ್ಲಿ ರೋಗ ಕಾಣಿಸಿಕೊಂಡಿತ್ತು ಅಂತ ತಿಳ್ಕೊಳ್ಳಿ, ಆವಾಗ ಏನು ಮಾಡಬೇಕು ಅಂತೇಳಿದ್ರೆ, ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ ಅಂತ ಇದೆ, ಅಂದರೆ ಸಿಸ್ಟಮಿಕ್ ಫಂಜಿಸೈಡ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವೋ, ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ. ಇದು ಈ ಬೆಲಟಾನು ಕಾಂಟಾಫು ಅಂತ ಏನೇನು ಹೇಳ್ತೇವೆ ಅದನ್ನು ನಾವು ಸಿಂಪಡಿಸಬಹುದು. ಅದನ್ನು ಈ ಬೆಲಟಾನ್ ಆದರೆ 100 liter ನೀರಿನೊಂದಿಗೆ 160 gram ಅನ್ನು ಬೆರೆಸಿ ಎಲೆಯ ತಳಭಾಗಿಗೆ ಹಿಡಿಬೇಕು. ಅಥವಾ ಈಗೇನು ನಮ್ಮ ಮಾರ್ಕೆಟಲ್ಲಿ ಸಿಗ್ತಾ ಇದ್ದ ಕಾಂಟಾಫ್, ಅದನ್ನು 400 ml 200 liter ನೀರಿಗೆ 400 ml ರೀತಿ ಬೆರೆಸಿಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸಿಂಪಡಿಸಿದ್ರೆ ಭಾರಿ ಒಳ್ಳೆಯದು. ಅದು ಒಂದು ಈ ರೀತಿ ಬರೀ ಸಿಂಪಡಣೆ ನಾವು ಮಾತ್ರ ಅದನ್ನು ಹತೋಟಿ ತರೋದು ಒಂದೇ ಅಲ್ಲ, ಸಾಧ್ಯವಾದಷ್ಟು ಏನು ಮಾಡಬೇಕಂದ್ರೆ ಈ 795 ಅಂತ ಏನಿತ್ತೆ ಹಿಂದಿನಿಂದ ನಮ್ಮಲ್ಲಿ ಬರ್ತಾ ಇದ್ದು, ಈ 795 ಅರಫಿಕಾ ತಳಿ ಏನಿದೆಯೋ ಅದು ಸ್ವಲ್ಪ ಈ ರೋಗಕ್ಕೆ ಹೆಚ್ಚಿಗೆ ತುತ್ತಾಗೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಕೆಲವು ತಳಿಗಳಿದೆ, ಸುಧಾರಿತ ತಳಿಗಳು, Selection 9, Selection 6, ಆಮೇಲೆ ಚಂದ್ರಗಿರಿ, ಆಮೇಲೆ Selection 5, 5B ಅಂತಹ ತಳಿಗಳನ್ನು ನೀವು ಬೆಳೆಸೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಈ ರೋಗವನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ಅನಂತರ ಹದವಾದ ನೆರಳನ್ನು ಇಟ್ಕೋಬೇಕು ನಾವು. ಹದವಾದ ನೆರಳಿದ್ರೆ ಅದರಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದಾಗೆ ಕೇವಲ ಎಲ್ಲಿ ನೋಡಿದ್ರೂ ಸಹ ಸಿಲ್ವರ್ ಮರನೇ ಬೆಳೆಸ್ತಾ ಇದ್ದಾರೆ ನೆರಳಾಗಿ. ಸಿಲ್ವರ್ ಮರದ ನೆರಳು ಕಾಫಿಗಷ್ಟು ಒಳ್ಳೆಯ ನೆರಳಲ್ಲ. ಎರಡು ತರದ ಹಂತದ ನೆರಳನ್ನು ಇಟ್ಕೊಳ್ಬೇಕು. ಒಂದು ಮೇಲ್ಮಟ್ಟದಲ್ಲಿ ಹಳೆಯ ಕಾಡು ಜಾತಿ ಮರಗಳು, ಅತ್ತಿ, ಬಸರಿ, ನಂದಿ ಆ ಥರ ಇರತಕ್ಕಂಥ ನೇರಳು, ಹಲಸು ಇಂಥ ಹಳೆ ಆ ಜಾತಿ ಮರದ ಮೇಲೆ ಮಟ್ಟದಲ್ಲೂ ಈ ಹಾಲುವಾಣ ಅಂತ ಏನು ಹೇಳ್ತೀವೋ ಬೇಗ ಬೆಳೀತಕ್ಕಂಥ ಹಾಲುವಾಣ, ಅದನ್ನು ಕೆಳಮಟ್ಟದ ನೆರಳಾಗಿ ಎರಡು ಹಂತದ ನೆರಳನ್ನು ನಾವು ಹದವಾಗಿ ಇಟ್ಕೊಂಡ್ರೆ ಈ ರೋಗವನ್ನು ಸ್ವಲ್ಪ ನಾವು ಹತೋಟಿ ತರಬಹುದು. ಆಮೇಲೆ ಗಿಡಕಸಿ, ಗಿಡಕಸಿಯು ಸಹ ಭಾಳ ಒಂದು ಮುಖ್ಯವಾದ ಅಂಶ. ನಾವು ಸಮಯಕ್ಕೆ ಸರಿಯಾಗಿ ಗಿಡಕಸಿ ಮಾಡಿದರೆ ಕಾಫಿ ಗಿಡದ ಎಲೆಗಳಲ್ಲಿ ಏನು ತುಕ್ಕು ರೋಗಿತೋ ಅದು ಮುಂದೆ ಹರಡೋದನ್ನ ನಾವು ತಡೆಗಟ್ಟಬಹುದು. ಇದುವರೆಗೆ ಸಿದ್ದಕ್ಕೆ ಅವರೇ ತಾವು ಈ ಎಲೆ ತುಕ್ಕು ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಅದಕ್ಕೆ ಕಾರಣವೇನು, ಆ ರೋಗ ಬರಲಿಕ್ಕೆ ಮತ್ತು ಅದರ ನಿಯಂತ್ರಣವನ್ನು ಹೇಗೆ ಮಾಡಬಹುದು ಅಂತೇಳಿ, ಮತ್ತೆ ಇದಲ್ಲದೆ ಇನ್ಯಾವ ರೋಗಗಳು ಬರುವ ಸಾಧ್ಯತೆಗಳಿವೆ? ಇನ್ನು ಈಗ ಸಾಮಾನ್ಯವಾಗಿ ಅರಬಿಕಾ ಗಿಡದಲ್ಲಿ ನಾವು ಏನು ಕಂಡು ಬರ್ತಾ ಇದ್ರೆ ಕೊಳೆ ರೋಗ. ಕೊಳೆ ರೋಗ ಸಾಮಾನ್ಯ ಎಲ್ಲ ಸ್ಥಳದಲ್ಲಿ ಕಂಡು ಬರುವುದಿಲ್ಲ. ಮಳೆ ಎಲ್ಲಿ ಹೆಚ್ಚಾಗಿ ಬೀಳ್ತದೋ, ಎಲ್ಲಿ ಎತ್ತರ ಪ್ರದೇಶ ಇದೆಯೋ, ಆಮೇಲೆ ಎಲ್ಲಿ ಮಂಜು ಬಂದು ಕೂರ್ತದೋ, ಅಥವಾ ನಮ್ಮ ವ್ಯಾಲಿ ಅಥವಾ ಈ ಕಡಿದಾದ ಕಣಿವೆ ಅಂತ ಇರತಕ್ಕಂಥ ಸ್ಥಳ ಏನಿದೆಯೋ ಅಂಥ ಗಿಡಗಳಲ್ಲಿ ಅಲ್ಲಿ ಈ ಇಬ್ಬನಿಗಳು ಬಂದು ಕೂತಾಗ, ಮಳೆ ಹೆಚ್ಚಾದಾಗ, ನೆರಳು ಹೆಚ್ಚಾದಾಗ ಅಲ್ಲಿ ಒಂದು ರೀತಿಯ ಕೊಳೆ ರೋಗ ಅನ್ನೋದು ಬರ್ತಾ ಇದೆ. ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಇದು ಬಿಡುವಿಲ್ಲದ ಮುಂಗಾರು ಮತ್ತು ವಾತಾವರಣದಲ್ಲಿ ಶೇಕಡ 95-100 ತೇವಾಂಶ ಇದ್ದರೆ, ದಟ್ಟವಾದ ನೆರಳಿದ್ರೆ, ಆಮೇಲೆ ಪದೇ ಪದೇ ಮಂಜು ಬೀಳ್ತಾ ಇದ್ರೆ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ. ಈ ರೋಗದ ಲಕ್ಷಣಗಳೇನು? ಈ ರೋಗ ಕೊಳೆ ರೋಗ ಅಂತ ಹೇಳಿದ್ರೆ ಕಪ್ಪಾಗುತ್ತಿರುವ ಮತ್ತು ಕೊಳೆಯುತ್ತಿರುವ ಎಲೆಗಳು ಮತ್ತೆ ರೆಕ್ಕೆ ಮತ್ತು ಕಾಯಿಗಳು ಅವೆಲ್ಲ ಕಪ್ಪು ಕಪ್ಪಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಕೊಳೆ ರೋಗ ಅಂತ ಹೆಸರು. ಈ ಇದರಿಂದ ಈ ರೋಗ ಬಂತು ಅಂದಾಗ ಎಲೆಗಳು ರೆಕ್ಕೆಯಿಂದ ಕಳಚಿ ಬೀಳುತ್ತೆ. ಕೆಲವು ಈ ಶಿಲೀಂಧ್ರಗಳು ಎಲೆ ರೆಕ್ಕೆ ಮೇಲ್ಮೇಲೆ ಒಂದು ಪೊರೆ ಅಂತ ಬೆಳ್ಕೊಳ್ಳುತ್ತೆ. ಅದು ಸ್ವಲ್ಪ ಬಿಸಿಲು ಬಿದ್ದಾಗ ಬಿಳಿಯಾಗಿ ಕಾಣುತ್ತೆ. ಒಂದು ಈ ನಾವೇನೋ ಒಂದು ಬಿಳಿಯ ಒಂದು ಪೊರೆಯನ್ನು ತೆಗೆದಾಗ ಕಾಣುತ್ತೋ ಆ ರೀತಿ ಎಲೆ ಮೇಲೆ ಇರ್ತಾವೆ ಒಣಗಿದಾಗ. ಆಮೇಲೆ ಇದರಿಂದ ಕೆಲವು ಸಮಯ ನಾವು ಹೆಚ್ಚಾದಾಗ ಎಲೆಗಳು ಉದುರಿ ಈ ಪೊರೆಯೊಂದಿಗೆ ನೇತಾಡ್ತಾ ಇರುತ್ತೆ. ಅದಕ್ಕೆ ಕೊಳೆ ರೋಗದಲ್ಲಿ ಹೆಸರು ಬಂದಿರೋದು. ಆಮೇಲೆ ಗಿಡದ ಮಧ್ಯಭಾಗದಲ್ಲಿ ಹೆಚ್ಚಾಗಿ ಕಾಣಬರುತ್ತೆ ಅದು. ಯಾಕಂದ್ರೆ ಅವರು ಈ ಸೆಂಟ್ರಿಂಗ್ ಅಂತ ಏನಿರ್ತೀವಿ, ತಲೆ ನೆತ್ತಿ ಬಿಡಿಸುವುದು ಅಂತೇಳಿ, ಈ ನೆತ್ತಿ ಬಿಡಿಸುವುದನ್ನು ಸರಿಯಾಗಿ ಬಿಡಿಸಿದ್ರೆ ಇಂಥ ಜಾಗದಲ್ಲಿ ಅಂತ ಕಡೆ ಜಾಸ್ತಿ ಆಗಿದ್ದು ಈ ಕೊಳೆ ರೋಗ ಕಂಡು ಬರುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ತಾವು ಹೇಳಿದಾಗೆ ಅತಿಯಾದ ತೇವಾಂಶ, ವಾತಾವರಣದಲ್ಲಿರುವಂತಹ ಅತಿಯಾದ ತೇವಾಂಶ ಮತ್ತೆ ಅತಿಯಾದ ನೆರಳು ಮತ್ತೆ ಅತಿಯಾದ ಮಳೆ, ಹೆಚ್ಚಿನ ಮಳೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಇದಕ್ಕೆ ಈ ರೋಗ ಲಕ್ಷಣಗಳ ಕಣ್ಮೇಲೆ ನಾವು ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನು ಕ್ರಮ ತಗೊಳ್ಬಹುದು? ಸಾಮಾನ್ಯವಾಗಿ ಕೊಳೆ ರೋಗ ಬರ್ತಕ್ಕಂಥ ಸ್ಥಳವನ್ನ ಆಯಾ ಬೆಳೆಗಾರರು ಅವರ ತೋಟದಲ್ಲಿ ನೋಡಿರ್ತಾರೆ. ಅದನ್ನ ಇಂಥ ಜಾಗದಲ್ಲಿ ಇಂಥ ಇದರಲ್ಲೇ ಕೊಳೆ ರೋಗ ಬರ್ತಾ ಇದೆ, ಎಲ್ಲ ಇಡೀ ತೋಟಕ್ಕೆಲ್ಲ ಬರೋದಿಲ್ಲ, ಅದು ಕೆಲವು ಜಾಗದಲ್ಲಿ ಬರ್ತಾ ಇರುತ್ತೆ. ಹಾಗಿದ್ದಾಗ ಅಂಥ ಪ್ರದೇಶದಲ್ಲಿ ಸ್ವಲ್ಪ ಸೂರ್ಯನ ಬೆಳಕು ಜಾಸ್ತಿ ಬೀಳೋ ಹಾಗೆ, ಗಾಳಿ ಬೆಳಕು ಆಡೋ ಹಾಗೆ ಸ್ವಲ್ಪ ಮರಗಸಿನ ಜಾಸ್ತಿ ಮಾಡಬೇಕು ಅಲ್ಲಿ. ಆಮೇಲೆ ನೆತ್ತಿನ ಜಾಸ್ತಿ ಬಿಡಿಸ್ಬೇಕು, ಆ ಪುಡಿಚಿಗ್ರನ್ನ ತೆಗಿಬೇಕದು. ಆಮೇಲೆ ರೋಗ ಎಲೆ ರೆಕ್ಕೆ ಏನೋ ರೋಗ ಬಂದಿತ್ತು ಅದನ್ನು ತೆಗೆದುಬಿಟ್ಟು ಸುಡಬೇಕು. ಅದನ್ನು ಈ ಥರ ಮಾಡೋದ್ರಿಂದ ಮುಂದೆ ಹರಡೋದನ್ನು ನಾವು ಇದು ಮಾಡ್ಬೋದು, ಹತೋಟಿ ತರ್ಬೋದು. ಆಮೇಲೆ ಅಂಥ ಸ್ಥಳಕ್ಕೆ ಈಗ ನಾನು ನಿಮಗೆ ಎಲೆ ತುಕ್ಕು ರೋಗ ಹೇಳಿದಾಗ ಶೇಕಡ 5 ಬೋರ ದ್ರಾವಣನ ಸಿಂಪಡಿಸಬೇಕು ಅಂತ ಏನು ಹೇಳಿದ್ನೋ, ಇಂಥ ಈ ಗಿಡಗಳಿಗೆ ಶೇಕಡ 1 ಬೋರ ದ್ರಾವಣವನ್ನ ಸಿಂಪಡಿಸಬೇಕು. ಶೇಕಡ 1 ಅಂತ ಹೇಳಿದ್ರೆ 2 kg ಮೈಲು ತುತ್ತು, 2 kg ಸುಣ್ಣವನ್ನ 200 L ಬೆರೆಸಿ ಸಿಂಪಡಿಸಿದ್ರೆ ಈ ಕೊಳೆ ರೋಗವನ್ನ ಹತೋಟಿಗೆ ತರಬಹುದು. ಈ ಸಿಂಪಡಣೆ ಒಂದೇ ಸರಿ ಮಾಡಬೇಕೋ 2-3 ಮಾಡಬೇಕಾಗತ್ತೆ? ಅದು ನೀವು ಮುಂಗಾರದಿಂದ ಮುಂಚೆ ಮಾಡಿದ್ರೆ ಒಳ್ಳೇದದು, ಮುಂಗಾರದಿಂದ ಮುಂಚೆ ಮಾಡಿದ್ರೆ ಒಳ್ಳೇದು. ಅನಂತರ ಈ ಮಧ್ಯದಲ್ಲಿ ಈಗೇನಾಗುತ್ತೆ ಅಂದ್ರೆ ಈ ಮಧ್ಯದ ಸ್ವಲ್ಪ ಈ ಮಳೆಗಾಲದಲ್ಲಿ ಬಿಡು ಕೊಡುತ್ತೆ. ಬಿಡು ಕೊಟ್ಟಾಗ ಬ್ಯಾವಿಟಿನ್ ಏನು ಸಿಗುತ್ತೆ, ಬ್ಯಾವಿಟಿನ್ ಅದೊಂದು ಶಿಲೀಂಧ್ರ ನಾಶಕ. ಅದು ಆ ಬ್ಯಾವಿಟಿನನ್ನ 120 g ಬ್ಯಾವಿಟಿನನ್ನ 200 L ಒಂದಿಗೆ ಬೆರೆಸಿ ಆ ಇದಕ್ಕೆ ಸಿಂಪಡಿಸಣೆ ಮಾಡಬಹುದು. ಆರಂಭಿಕ ರೋಗ ಅಂತ ಅಲ್ಲ ಅದು, ಅದು ಹೇಗೆಂದರೆ ಈ ರೀತಿಯ ವಾತಾವರಣದಲ್ಲಿ ಆಗತಕ್ಕಂಥ ರೋಗ ಅದು. ಅದೇ ರೆಕ್ಕೆ ಬಾಡುತ್ತೆ, ಎಲೆ ಉದುರುತ್ತೆ, ಈ ಥರ ಸಾಯ್ತಾ ಹೋಗುತ್ತೆ. ಆಮೇಲೆ ಅದರಲ್ಲಿ ಏನು ಫಸಲು ಬರುತ್ತೋ ಅದು ಮೊಗ್ಗು ಏನಿರುತ್ತೋ ಫಸಲು ಬರ್ತಕ್ಕಂಥ ಆ ಮೊಗ್ಗು ಸಹ ಇದ್ರ ಜೊತೆ ಒಣಗೋಗುತ್ತೆ. ಹಾಗಾಗ್ಬಿಟ್ಟು ಅದರಿಂದ ಬೆಳೆಯನ್ನು ನಷ್ಟವನ್ನು ಹೊಂದಂತ ಸಾಧ್ಯತೆ ಇದೆ. ಆಮೇಲೆ ಇದನ್ನ ಬಹಳ ಸುಲಭವಾಗಿ ನಾವು ಅದನ್ನ ನಿಯಂತ್ರಣ ತರಬಹುದು. ಇಂಥ ಈ ರೀತಿ ಯಾವುದು ನಮ್ಮ ಈ ಡೈ ಬ್ಯಾಗಿಗೆ ತುತ್ತಾದ ಗಿಡಗಳನ್ನ ಕಸಿನ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮಾಡ್ಬೇಕು ಅದನ್ನ ಕಸಿ. ಆಮೇಲೆ ಫೆಬ್ರವರಿ ಮಾರ್ಚ್ ಹೂ ಹರಡಕ್ಕೆ ಮುಂಚೆ ಅಥವಾ ಏಪ್ರಿಲ್ ಮೇ ಮುಂಗಾರಿ ಮುನ್ನ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಮಳೆಗಾಲದ ನಂತರ ಶೇಕಡ 0.5 ಬೋಳ ದ್ರಾವಣ ಸಿಂಪಡಿಸಬೇಕು. ಅದರಿಂದ ನಾವು ಅದನ್ನ ನಿಯಂತ್ರಣ ತರಬಹುದು. ಇದು ಮುಖ್ಯವಾಗಿ ಅರಬಿಕಾ ಕಾಫಿ ಗಿಡಗೆ ತಗಲಂತ ರೋಗಗಳು. ಸಿದ್ದಕ್ಕಿಯವರೇ, ತಾವು ಇಷ್ಟೊತ್ತು ಈ ಅರಬಿಕಾ ಕಾಫಿಗೆ ಎಲೆಗಳಿಗೆ ಬರುವಂತದ್ದು ಮತ್ತೆ ಕಾಂಡಗಳಿಗೆ ಬರುವಂತಹ ರೋಗಗಳು, ಅಂದ್ರೆ ನೆಲದ ಮೇಲ್ಭಾಗದಲ್ಲಿ ಇರುವಂತಹ ಗಿಡಕ್ಕೆ ಏನೇನು ರೋಗಗಳು ಬರುತ್ತೆ ಅನ್ನೋದನ್ನ ತಾವು ತಿಳಿಸ್ಕೊಟ್ರೆ, ಇನ್ನು ಈ ಬೇರಿಗೆ ಏನಾರ ರೋಗ ಬರುತ್ತಾ? ಖಂಡಿತವಾಗಿ ಬೇರಿಗೂ ಸಹ ಕಾಫಿ ಗಿಡದಲ್ಲಿ ಬೇರಿಗೂ ಸಹ ರೋಗ ಬರುತ್ತೆ. ಈ ಬೇರೆ ರೋಗ ಅಂತ ಏನಿದೆಯೋ ಅದು 4 ಬೇರೆ ರೋಗ ನಮ್ಮ ಭಾರತ ದೇಶದಲ್ಲಿದೆ. ಅದನ್ನ ಒಂದು ಕಂದು ಬೇರಿನ ರೋಗ ಅಂತೇಳಿ, ಇನ್ನೊಂದು ಕೆಂಪು ಬೇರಿನ ರೋಗ ಅಂತೇಳಿ, ಇನ್ನೊಂದು ಕಪ್ಪು ಬೇರಿನ ರೋಗ, ಇನ್ನೊಂದು ಸಾಂತವೇರಿ ಬೇರಿನ ರೋಗ. ಈ 4 ರೀತಿಯ ಬೇರಿನ ರೋಗ ನಮ್ಮ ಕಾಫಿ ಗಿಡದಲ್ಲಿ ಕಂಡು ಬರುತ್ತೆ. ಈ 4 ಈ ಕಂದು ಬೇರೆ ರೋಗ ಹಾಗೂ ಕೆಂಪು ಬೇರೆ ರೋಗ ಅಂತ ಏನಿದೆಯೋ ಇದು ಕಾಫಿ ಅರಬಿಕಾ ಮತ್ತು ರೋಬೋಸ್ಟಾ 2 ಸಹ ಬರುತ್ತೆ. ಅದು ಸಾಮಾನ್ಯವಾಗಿ ಕಾಫಿ ದೋಡದಲ್ಲಿ ಈ ರೋಗಗಳು ಏನು ಕಂದು ಮತ್ತು ಕಪ್ಪು ಕೆಂಪು ಏನು ಹೇಳಿದ್ನೋ, ಇದು ಕಾಫಿ ತೋಟದಲ್ಲಿ ಬೆಳೀತಕ್ಕಂಥ ನೆರಳಿನ ಮರ ಸಹ ಅದಕ್ಕೂ ಸಹ ಬೇರಿಗೆ ಅದು ಬಾಧಿಸುತ್ತೆ. ಅದು ಆಮೇಲೆ ಈ ಎರಡು ರೋಗ ಏನಿದೆಯೋ, ಕೆಂಪು ಬೇರಿನ ರೋಗ ಮತ್ತು ಕಂದು ಬೇರಿನ ರೋಗ, ಇದು ಕಾಫಿ ಬೆಳೀತಕ್ಕಂಥ ಎಲ್ಲ ಪ್ರದೇಶದಲ್ಲೂ ಇದು ಕಂಡು ಬಂದಿದೆ. ಆನಂತರ ಈ ಕಪ್ಪು ಬೇರಿನ ರೋಗ ಕಾಣೋದು ಭಾಳ ಕಡಿಮೆ ನಮ್ಮ ದೇಶದಲ್ಲಿ. ಕಪ್ಪು ಬೇರಿನ ರೋಗ ಅಂತ ಏನಿದೆ ಅದಕ್ಕೆ ಸಾಂತವೇರಿ ಬೇರಿನ ರೋಗ ಅಂತ ಏನು ಹೇಳಿದ್ನೋ, ನಾಲ್ಕನೇದು ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ನಿರ್ದಿಷ್ಟ ಪ್ಲೇಸ್ನಲ್ಲಿ ಮಾತ್ರ ಅದಿದೆ, ಅದು ಎಲ್ಲ ಕಡೆ ಕಾಣೋದಿಲ್ಲ. ಅದು ನಮ್ಮ ಚಿಕ್ಕಮಗಳೂರಿನ ಮಲ್ಲಂದೂರು, ಈ ಪೂರ್ವಗಿರಿ, ಮೇಲ್ನಗಿರಿ, ಆಮೇಲೆ ಸಾಂತವೇರಿ, ಆನಂತರ ತಮಿಳ್ನಾಡಿನ ಎರ್ಕಾಡ್ ಅಂತಿದೆ, ಅಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಂಥ ಜಾಗದಲ್ಲಿ ಮಾತ್ರ ಈ ಸಾಂತವೇರಿ ಬೇರಿನ ರೋಗ ಕಂಡು ಬಂದಿದೆ. ಅದು ಈ ಕಂದು ಬೇರಿನ ರೋಗಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದೊಂದು ಫೋಮ್ಸ್ ನಾಕ್ಸಿಯಸ್ ಎಂಬ ಒಂದು ಸಿಲಿಂಡರಿಂದ ಹರಡೋದಿದು. ಇದು ಹೇಗೆಂದರೆ, ಸಾಮಾನ್ಯವಾಗಿ ಕಾಫಿ ತೋಟಗಳಲ್ಲಿ ನೆರಳಿನ ಮರ ಇರುತ್ತೆ ಅಥವಾ ಹಳೆ ಮರಗಳಿರುತ್ತೆ, ಅದನ್ನು ಕಡಿತಾರೆ. ಕಡಿದಾಗಾದರೆ ಅದರ ಮರದ ಬಡ್ಡೆಗಳು ಏನು ಬುಡ ಅಂತ ಹೇಳ್ತೀವೋ ಅದು ಹಾಗೆ ಬಿಟ್ಟಿರ್ತಾರಲ್ಲ, ಅದು ಕೊಳೆಯ ಪ್ರಾರಂಭ ಆಗುತ್ತೆ. ಆ ಕೊಳೆಯೋದ್ರಿಂದ, ಆ ಬುಡ ಕೊಳೆಯೋದ್ರಿಂದ ಬೇರು ಸಹ ಕೊಳೆಯುತ್ತೆ. ಆ ಕೊಳತಾಗ ಈ ಫೋಮ್ಸ್ ನಾಕ್ಸಿಯಸ್ ಅಂತ ಏನೋ ಒಂದು ಶಿಲೀಂಧ್ರ ಇದೆಯೋ, ಅದು ಅದರಲ್ಲಿ ಉತ್ಪತ್ತಿಯಾಗಿ ಅದರ ಅಕ್ಕಪಕ್ಕದ ಗಿಡಗಳಿಗೆ ಅದು ಈ ಇದರ ಬೇರು ಮತ್ತು ಅಕ್ಕಪಕ್ಕದ ಕಾಫಿ ಗಿಡದ ಬೇರು ತಗುಲಿದಾಗ ಕೊಳತ ಬುಡದಿಂದ ಕಾಫಿ ಗಿಡದ ಬೇರಿಗೆ ಅದು ತಗುಲಿ ಅಲ್ಲಿ ಕಾಫಿ ಗಿಡ ಒಣಗಲಿಕ್ಕೆ ಶುರು ಆಗುತ್ತೆ. ಇದರ ಚಿಹ್ನೆ ಏನ ಹೇಗೆ ಅಂತ ಹೇಳಿದರೆ, ಈ ರೋಗಕ್ಕೇನು ಕಂದು ಬೇರಿನ ರೋಗಕ್ಕೆ ಏನು ತುತ್ತಾಗಿರುತ್ತೋ ಅದು ಎಲೆಗಳು ಕ್ರಮೇಣ ಹಳದಿ ಆಗ್ತಾ ಬರುತ್ತೆ. ಅದು ಸಾಮಾನ್ಯವಾಗಿ ಈ ಮಳೆಗಾಲ ಮುಗಿದ ನಂತರ ಪ್ರಾರಂಭ ಆಗುತ್ತೆ. ಆಮೇಲೆ ಹಳದಿ ಆಗುತ್ತಾ ಬಂದು ಉದುರ ಶುರು ಆಗುತ್ತೆ. ಕೊನೆಗೆ ಗಿಡಗಳು ಒಣಗ್ಬಿಟ್ಟು ಸಾಯುತ್ತೆ. ಅದು ಈ ಬಿಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಆನಂತರ ಈ ತೋಟದಲ್ಲಿ ಮರಗಳು ಬಿದ್ದಿರುತ್ತೆ ಅಥವಾ ಬಡ್ಡೆ ಬಿದ್ದಿರುತ್ತೆ, ಅದನ್ನು ಕೊಳೆಯಕ್ಕೆ ಬಿಡದಂಗೆ ನಾವು ನೋಡ್ಕೊಳ್ಳೋದು ಅಂದರೆ ಈ ಥರ ರೋಗ ಅದೇ ಶಿಲೀಂಧ್ರ ಪತ್ತೆಗಳ ಕಾರಣನೇ ಅದು. ಆನಂತರ ಏನು ಮಾಡಬೇಕು ಅಂತಂದರೆ, ಈ ರೋಗಕ್ಕೆ ತುತ್ತಾದ ಏನು ಪ್ರದೇಶ ಇದೆಯೋ ಅದಕ್ಕೆ ಅದರೊಟ್ಟಿಗೆ, ಉದಾಹರಣೆಗೆ ಒಂದು ಕಾಫಿ ಗಿಡ ಒಣಗೋಗಿದೆ, ಅದರ ಪಕ್ಕದಲ್ಲಿ ನೆರಳಿನ ಗಿಡ ಒಣಗೋಗಿದೆ, ಅದರ ಪಕ್ಕ ಒಳ್ಳೆ ಒಂದು ಗಿಡ ಇದೆ, ಈ ಒಳ್ಳೆ ಗಿಡನ ಸೇರಿಸಿ ಒಂದು ಕಂದಕವನ್ನು ತೋಡಬೇಕು. ಒಂದು 60 ಸೆಂಟಿಮೀಟರ್ ಆಳ, ಒಂದು 30 ಸೆಂಟಿಮೀಟರ್ ಅಗಲ, ಒಂದು ಚರಂಡಿ ಇತ್ತು ಏನು ಹೇಳ್ತೀವಿ, ಚರಂಡಿ ತೋಡ್ಬಿಟ್ಟು ಆ ಚರಂಡಿಯಲ್ಲಿ ತೋಡಬೇಕಾದ್ರೆ ಏನು ಮಣ್ಣು ಸಿಗುತ್ತೆ, ಮಣ್ಣು ಕಲ್ಲು ಬೇರು ಅಥವಾ ಏನೆಲ್ಲ ಸಿಗುತ್ತೆ ಅದನ್ನು ಈ ಕಂದಕದ ಒಳಭಾಗ ಪ್ರದೇಶಕ್ಕೆ ಹಾಕಬೇಕು. ಸಾಮಾನ್ಯವಾಗಿ ನಮ್ಮ ಕೆಲಸದವ್ರು ಏನ್ ಮಾಡ್ತಾರೆ ಅಂತ ಹೇಳಿದಾಗ, ಆ ಕಂದಕ ತೋಡಬೇಕಾದ್ರೆ ಅದರಲ್ಲಿ ಕಲ್ಲು ಸಿಗುತ್ತೆ, ಕಲ್ಲು ತೆಗೆದು ದೂರ ಬಿಸಾಕ್ತಾರೆ, ಬೇರು ಸಿಗುತ್ತೆ, ಬೇರು ದೂರ ಬಿಸಾಕ್ತಾರೆ, ಅದನ್ನು ಮಾಡಬಾರದು. ಕಾರಣ ಏನಂತಂದ್ರೆ, ಆ ಮಣ್ಣಿನಲ್ಲಿ, ಕಲ್ಲಿನಲ್ಲಿ, ಆ ಬೇರಿನಲ್ಲಿ ಸಹ ಈ ಶಿಲೀಂಧ್ರ ಇರುತ್ತೆ, ಅದು ಅಲ್ಲಿ ಹೋಗಿ ಅಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಇವರಿಗೆ ಎಚ್ಚರಿಕೆ ಕೊಡಬೇಕು, ಮುಂಜಾಗ್ರತಾ ಕ್ರಮ ವಹಿಸಬೇಕು. ಏನಂತ ಹೇಳಿದ್ರೆ, ಈ ಬೇರುಗಳು ಏನು ಸಿಕ್ಕಿದ್ರು ಸಹ ಕಂದಕ ಚರಂಡಿ ತೆಗಿಬೇಕಾದ್ರೆ ಅದರ ಒಳಭಾಗಕ್ಕೆ ಹಾಕಬೇಕು. ಆನಂತರ ಒಂದು ಈ ನಾವು ಏನು ಕೃಷಿ ಸುಣ್ಣ ಅಂತ ಏನು ಹೇಳ್ತೀವಿ, ಅದನ್ನ ಈ ಒಂದು 2-3 ಕೆಜಿಯಷ್ಟು ಈ ಕಂದಕದ ಒಳಗೆಲ್ಲ ಹಾಕ್ತಾ ಬರಬೇಕು. ಆಮೇಲೆ ಈ ಒಳಗೆ ನಾವು ಏನ್ ಹಾಕಿದೀವೋ ಅಲ್ಲಿಗೂ ಸಹ ಈ ಕೃಷಿ ಸುಣ್ಣವನ್ನ ಹಾಕಬೇಕು. ಹಾಕಿಬಿಟ್ಟು ಒಂದು ಅಗತ್ಯನ ಮಾಡಬೇಕು. ಆದಷ್ಟು ಈ ಪ್ರದೇಶಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆಯದು. ಆಮೇಲೆ ಕೊಟ್ಟಿಗೆ ಗೊಬ್ಬರದೊಂದಿಗೆ ನಾವು ಈ ಟ್ರೈಕೋಡರ್ಮ ಅಂತ ಏನೊಂದು ಇದೆಯೋ, ಟ್ರೈಕೋಡರ್ಮ ಶಿಲೀಂಧ್ರದು, ಅದನ್ನ ಸಹ ನಾವು ಬೆಳೆಸಬಹುದು. ಅದನ್ನ ಒಂದು 150 ಗ್ರಾಮ್, 125 ಗ್ರಾಮ್, ಒಂದು 3 ಕೆಜಿ ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೆಳೆಸಿ ಅದನ್ನ ಈ ಪ್ರದೇಶಕ್ಕೆ ನಾವು ಹಾಕೋದ್ರಿಂದ ಈ ಟ್ರೈಕೋಡರ್ಮ ಸಹ ಈ ರೋಗವನ್ನ ನಿಯಂತ್ರಣ ತರ್ತದೆ. ಆ ರೀತಿ ಆಗ್ಬಿಟ್ಟು ಅದನ್ನ ನಾವು ಹತೋಟಿ ತರಬಹುದು. ಅದು ಈ ಕೆಂಪು ಬೇರು ರೋಗ, ಇದು ಸಹ ಒಂದು ಶಿಲೀಂಧ್ರದಿಂದಲೇ ಪ್ರಾರಂಭ ಆಗೋದು. ಪೋರಿಯಾ ಹೈಪೋಲಿಟಿಸ್ ಒಂದು ಶಿಲೀಂಧ್ರ ಇದೆ, ಆ ಶಿಲೀಂಧ್ರದಿಂದ ಇದಾಗುತ್ತೆ. ಇದು ಹೆಚ್ಚು ಕಮ್ಮಿ ಕಂದು ಬೇರಿನ ರೋಗದಂತೆ ಎಲ್ಲ ಎಲೆಗಳು ಒಣಗೋದು, ರೆಕ್ಕೆ ಒಣಗೋದು, ಹಳದಿ ಆಗೋದು, ಎಲೆ ಉದುರೋದು, ಗಿಡ ಸಹ ಇದೆಲ್ಲ ಅದೇ ತರ ಇರುತ್ತೆ. ಇದನ್ನ ಇದರಿಂದ ಹೇಗೆ ಕಂಡುಹಿಡಿಯಬಹುದು ಅಂತ ಹೇಳಿದ್ರೆ, ಆ ಬೇರುಗಳನ್ನು ತೆಗೆದು ತೊಳೆದಾಗ, ನೀರಿನಲ್ಲಿ ತೊಳೆದಾಗ ಒಂದು ಕಡು ಕೆಂಪು ಬಣ್ಣದ ಒಂದು ಶಿಲೀಂಧ್ರ ಕಾಣುತ್ತೆ. ಹಾಗಾಗ್ಬಿಟ್ಟದಕ್ಕೆ ಕೆಂಪು ಬೇರೆ ರೋಗ ಅಂತ ಇರೋದು. ಇದು ಅಲ್ಲಿರ್ತಕ್ಕಂಥ ಎಲ್ಲ ಕಾಫಿ ಗಿಡ ಮತ್ತು ಎಲ್ಲ ನೆರಳು ಗಿಡಗೂ ಸಹ ಇದು ಬಾಧಿಸುತ್ತೆ. ಇದು ಎಲ್ಲವರೆಗೆ ಅಂತ ಹೇಳಿದ್ರೆ, ಈ ಕೆಂಪು ಬೇರೆ ರೋಗ ಕಾಫಿ ಒಂದೇ ಅಲ್ದಲೆ, ನೆರಳು ಮರ ಅಲ್ದಲೆ, ಟೀ, ಕೋಕೋ, ರಬ್ಬರು, ಕಿತ್ತಲೆ, ದಾಲ್ಚಿನ್ನಿ ಇಂಥ ಮರಗಳು ಸಹ ಅದು ಬಾಧಿಸುತ್ತೆ ಈ ಕೆಂಪು ಬೇರೆ ರೋಗ. ಇದು ನಿಯಂತ್ರಣ ಇದೆ, ಏನು ಕಂದು ಬೇರಿನ ರೋಗ ಏನು ನಿಯಂತ್ರಣ ಹೇಳಿ, ಚರಂಡಿ ತೆಗೆಯೋದು, ಮಣ್ಣು ಹಾಕೋದು, ಈ ಕೊಟ್ಟಿಗೆ ಗೊಬ್ಬರ ಸುಣ್ಣ ಹಾಕೋದು, ಅದೇ ರೀತಿಯ ನಿಯಂತ್ರಣ ಇದಕ್ಕೂ ಸಹ ಆಗುತ್ತೆ. ಅದು ಅನಂತರ ಶಾಂತವೇರಿ ಬೇರಿನ ರೋಗ, ಅದೇ ಈಗಾಗಲೇ ನಾನು ಹೇಳಿದಾಗೆ ಅದು ಕೆಲವು ಪ್ರದೇಶದಲ್ಲಿ ಮಾತ್ರ ಕಾಣುತ್ತೆ. ಅದು ಅದು ಅಂತ ಒಂದು ಬೇಗ ಹರಡತಕ್ಕಂಥ ಒಂದು ಏನಲ್ಲ ಅದು, ಅದು ಏನಂದ್ರೆ ಅದನ್ನ ಭೂಮಿ ಮಟ್ಟದಲ್ಲಿ ಕಾಂಡದ ಮೇಲೆ ತೊಗಟೆ ಕೆರೆದಾಗ ಒಳಭಾಗದಲ್ಲಿ ಸ್ವಲ್ಪ ಬಣ್ಣ ಬದಲಾಯಿತು ಕಂಡು ಬರುತ್ತೆ. ಅದನ್ನ ಅದು ಅದೇ ರೀತಿನೇ ರೋಗ ಪೀಡಿತ ಗಿಡಗಳನ್ನು ಸುಡಬೇಕು, ಮಣ್ಣಿನ ಫಲವತ್ತತೆಯನ್ನು ಅಭಿವೃದ್ಧಿಪಡಿಸಬೇಕು, ಕಾಂಪೋಸ್ಟ್ ಗೊಬ್ಬರ ಸುಣ್ಣಲ್ಲಿ ಹಾಕಿ. ಯಾಕಂದ್ರೆ ಕೆಲವು ಕಡೆ ನಾವು ಹೆಚ್ಚಾಗಿ ಬೆಳೆದುಬಿಟ್ಟು ಅಲ್ಲಿ ಬಿಸಿಲು ಹೆಚ್ಚಾಗಿ ಬಿದ್ದು ಆ ಮಣ್ಣಿನಲ್ಲಿ ಫಲವತ್ತತೆ ಇರೋದಿಲ್ಲ, ಫಲವತ್ತತೆ ಇಲ್ಲದಾಗ ಈ ಶಾಂತ ಬೇರೆ ರೋಗ ಏನಿದೆಯೋ ಇದು ಹೆಚ್ಚಾಗಿ ಕಂಡುಬರುತ್ತಲ್ಲಿ. ಆಮೇಲೆ ಇನ್ನೊಂದಲ್ಲಿ ಏನು ಮಾಡಬಹುದು ಅಂತ ಹೇಳಿದ್ರೆ, ನೆರಳು ಚೆನ್ನಾಗಿ ಇಟ್ಕೊಬೇಕು. ಆಮೇಲೆ ಅಂಥ ಪ್ರದೇಶದಲ್ಲಿ ಈ ಶಾಂತವೀರ ರೋಗ ಅಂತ ಏನು ಬರುತ್ತೋ ಅಂಥ ಪ್ರದೇಶದಲ್ಲಿ ಕಸಿ ಕಟ್ಟಿದ ಗಿಡ ನೆಡೋದು. ಅಂದರೆ ಇದು ನಾವು ನರ್ಸರಿ ಲೆವೆಲಲ್ಲಿ ಈ ಕೆಳಗಡೆ ಏನಿರುತ್ತೆ ಕೆಳಗಡೆ ಪೋರ್ಷನ್ನು ರೋಬಸ್ಟಾವು, ಬೇರಿನ ಪೋರ್ಷನ್ ರೋಬಸ್ಟು, ಮೇಲೆ ಅರಬಿಕ, ಇದನ್ನು ನಾವು ಕಸಿ ಕಟ್ಟಬಹುದು. ಗ್ರಾಫ್ಟಿಂಗ್ ಅಂತ ಏನು ಹೇಳ್ತೀವ, ಈ ಗ್ರಾಫ್ಟಿಂಗ್ ಮಾಡತಕ್ಕಂಥ ಇದನ್ನ ಗಿಡಗಳನ್ನ ತಟ್ಟಿ ನೆಡೋದ್ರಿಂದ ಈ ರೋಗವನ್ನು ಸಹ ನಾವು ಸ್ವಲ್ಪ ನಿಯಂತ್ರಣ ತರಬಹುದು. ಆಮೇಲೆ ಅದು ಅದೇ ಪ್ರಾರಂಭದಲ್ಲಿ ಆ ಒಳ್ಳೆ ಗಿಡ ಏನು ಉಳಿದಿರುತ್ತೋ ಅದಕ್ಕೆ ಬ್ಯಾವಿಷ್ಟನ್ನು ಅದೇ ಹೇಳಿದ್ನಲ್ಲ 8 ಗ್ರಾಮ್ 1 ಲೀಟರ್ ನೀರಿಗೆ 8 ಗ್ರಾಮ್ ನಂತರ ಬೆರೆಸಿಬಿಟ್ಟು ಒಂದು 2-3 ಲೀಟರ್ ನೀರನ್ನು ಆ ಮಿಶ್ರಣವನ್ನು ಪ್ರಾರಂಭದಲ್ಲಿ ಅವು ಏನು ಒಳ್ಳೆ ಗಿಡ ಅಂತ ಕಾಣ್ತಾ ಇರ್ತಾವಲ್ಲ ಆ ಗಿಡಗಳ ಬಂಡೆಗೆ ಹುಯ್ಯೋದ್ರಿಂದ ಆ ಗಿಡಗಳನ್ನ ನಾವು ಉಳಿಸ್ಕೊಬೋದು. ಟ್ರೈಕೋಡರ್ಮ ಮತ್ತು ಕಟ್ಟು ಗೊಬ್ಬರದಿಂದ ಹಾಕೋದ್ರಿಂದ ಅದು ಸಹ ನಾವು ಒಂದು ನಿಯಂತ್ರಣ ತರಬಹುದು. ಇದು ಕಾಫಿಯಲ್ಲಿರ್ತಕ್ಕಂಥ ಮುಖ್ಯವಾದ ರೋಗಗಳು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಂದ್ರೆ, ಸಿದ್ದಿಕ್ಕಿ ಅವರೇ, ನಾವು ಕಾಫಿ ತೋಟದ ನಿರ್ವಹಣೆಯಲ್ಲೇ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ. ಅದಕ್ಕೆ ಎಷ್ಟೆಷ್ಟು ನೆರಳು ಬೇಕು ಅನ್ನೋದನ್ನು ನೋಡ್ಕೊಳ್ಬೇಕು. ಆ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ವೈಯಕ್ತಿಕ ಗಮನ ಹರಿಸೋದು ಬಹಳ ಮುಖ್ಯ. ಈಗ ರೋಗ ಲಕ್ಷಣಗಳು ಕಂಡು ಬಂದಾಗ ನೀವು ಹೇಳಿದಾಗೆ ಕೆಲವು ದ್ರಾವಣಗಳನ್ನು ಸಿಂಪಡಣೆ ಮಾಡಬೇಕಾದ್ರೆ ನಾವು ಕೇವಲ ಕೃಷಿ ಕಾರ್ಮಿಕರಿಗೇನೆ ಆ ಉಸ್ತುವಾರಿಯನ್ನು ನೀಡದೇನೆ ವೈಯಕ್ತಿಕ ಗಮನ ಹರಿಸಿ ಆ ಸಿಂಪಡಣೆ ಮಾಡಿದಾಗ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಈ ದೃಶ್ಯ ಸಮಯಕ್ಕೆ ಸರಿಯಾಗಿ ಅಂದ್ರೆ ಸಮಯ ಸ್ಪ್ರೇ ಏನು ನಾವು ಸಿಂಪಡಣೆ ಮಾಡ್ತೀವೋ ಸಮಯ ಬಹಳ ಮುಖ್ಯ. ಇಲ್ಲಿ ಇಲ್ಲಿ ಸಾಮಾನ್ಯವಾಗಿ ಏನಾಗಿದೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರ ಕೊರತೆಯಿಂದ ಆಮೇಲೆ ಬಹಳಷ್ಟು ಮಂದಿಗೆ ನಾವು ಈಗ ನೋಡಿದಾಗ ಬಹಳಷ್ಟು ಮಂದಿಗೆ ಯಾತಕ್ಕೋಸ್ಕರಪ್ಪ ಅದು ಸ್ಪ್ರೇ ಮಾಡ್ತೀನಿ ಅಂದ್ರೆ ಅದರ ಪ್ರಾಮುಖ್ಯತೆ ಗೊತ್ತಿಲ್ಲ. ಏನು ಹೇಳಿದ್ರೆ ಪಕ್ಕದ ತೋಟದ ಸ್ಪ್ರೇ ಮಾಡಿದ್ರು ನಾನು ಮಾಡಿದೆ, ಒಂದು ಸ್ಪ್ರೇ ಮಾಡಬೇಕು ಈ ಸೀಸನ್ ಮಾಡಬೇಕು ಮಾಡಿದ್ದೀವಿ, ಅದರ ಮುಖ್ಯ ಉದ್ದೇಶ ಏನು ಯಾತಕ್ಕೋಸ್ಕರ ಸ್ಪ್ರೇ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಂದ್ರೆ ಬಹಳಷ್ಟು ಕಡೆ ನೋಡಿದ್ವಿ ಬೋಡದ ರಾವಣನ ಈಗಲೂ ಕೆಲವರು ಬಹಳ ಅದನ್ನ ಇಷ್ಟಪಡ್ತಾರೆ. ಆದರೆ ಅಲ್ಲಿ ಬೋಡದ ರಾವಣ ಸ್ಪ್ರೇ ಮಾಡಿದ್ರು ಸಹ ಲೀಫ್ ರೆಸ್ಟ್ ಜಾಸ್ತಿ ಆಗಿದೆ, ತುಕ್ಕು ರೋಗ ಜಾಸ್ತಿ ಇದ್ದಾಗ ಬಂದು ಹೇಳ್ತಾರೆ ಅದನ್ನು ಸ್ಪ್ರೇ ಮಾಡಿದೇವೆ ಎಲೆ ತುಕ್ಕು ರೋಗ ಹತೋಟಿಗೆ ಬರಲಿಲ್ಲ ಅಂದ. ಕಾರಣ ಏನು ಅಂತೇಳಿದ್ರೆ ಅಲ್ಲಿ ಆಗ ಈಗಾಗಲೇ ಆ ಎಲೆಯಲ್ಲಿ ತುಕ್ಕು ರೋಗ ಬಂದಾಗಿತ್ತು, ಬಂದಾದ್ಮೇಲೆ ಸ್ಪ್ರೇ ಮಾಡಿದ್ದಾರೆ ಇವರು. ಇವ್ರಿಗೆ ಅನೇಕ ಇವರ ವೈಯಕ್ತಿಕ ಕಾರಣಗಳಿದೆ. ಆದರೆ ತುಕ್ಕು ರೋಗ ಬಂದ ನಂತರ ಇವರು ಬೋಡ ದ್ರಾವಣ ಸ್ಪ್ರೇ ಮಾಡೋದ್ರಿಂದ ಅದು ಹತೋಟಿಗೆ ಬಂದಿಲ್ಲ. ಹಾಗಾಗ್ಬಿಟ್ಟು ಆ ಸಮಯ ಬಹಳ ಮುಖ್ಯ. ಆ ಕಾಲಕ್ಕೆ ಕ್ರಮವಾಗಿ ಅದನ್ನ ಇವರು ಸಿಂಪಡಣೆ ಪಡಿಸಬೇಕು. ಒಂದು ವೇಳೆ ಆ ಥರ ಆದಾಗ ನಾನು ಏನು ಹೇಳಿದೆ ಬೆಲಟಾನ್ ಕಾಂಟಾಫು ಅಂಥವನ್ನು ಸ್ಪ್ರೇ ಮಾಡ್ಬೋದು. ಆದರೆ ಬೋಡೋ ದ್ರಾವಣವನ್ನು ಯಾವುದೇ ಕಾರಣಕ್ಕೂ ಒಂದು ಸ್ಪ್ರೇ ಅಂತ ನೀವು ಮಾಡೋದು ಭಾಳ ಒಳ್ಳೆಯದು. ಈ ಬೋಡೋ ದ್ರಾವಣದಲ್ಲಿ ಕಾಫಿಗೆ ಒಂದು ರೀತಿಯ ಈ ಟಾನಿಕ್ ಎಫೆಕ್ಟ್, ಅದರಿಂದ ಈ ಕಾಯಿ ಕೊಳೆಯುವುದು ತೊಟ್ಟು ಕೊಳೆಯುವುದು ಇಂಥ ಒಂದನ್ನು ಸಹ ನಿಯಂತ್ರಣ ಮಾಡ್ಬೋದು. ಎಲೆ ತುಕ್ಕು ರೋಗ ಕೊಳೆ ರೋಗ ಅಲ್ಲದಲೇ ಈ ಕಾಯಿ ಕೊಳೆಯುತ್ತೆ ಮಳೆಗಾಲದಲ್ಲಿ, ಆಮೇಲೆ ಕಾಯಿ ಉದುರುತ್ತೆ, ಇಂಥದನ್ನು ಸಹ ಇದರೊಂದಿಗೆ ನಾವು ನಿಯಂತ್ರಣ ಮಾಡಬಹುದು. ಹಾಗಾಗ್ಬಿಟ್ಟು ಬೋಡದ ಯಾವುದೇ ಕಾರಣಕ್ಕೂ ದಯವಿಟ್ಟು ನಮ್ಮ ಕಾಫಿ ಬೆಳೆಗಾರರು ತಾವು ಮನಸ್ಸಲ್ಲಿ ಇಟ್ಕೊಬೇಕು, ಯಾವುದೇ ಕಾರಣಕ್ಕೂ ಬೋಡೋ ದ್ರಾವಣವನ್ನು ಎಷ್ಟೇ ಕಷ್ಟ ಆದರೂ ಸಹ ಒಂದು ಬಾರಿ ಆದರೂ ನೀವು ಕಾಫಿ ಗಿಡಗಳಿಗೆ ಸಿಂಪಡಿಸೋದು ಬಹಳ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಳ್ಳೆಯದು ಅಬೂಬಕರ್ ಸಿದ್ದಕ್ಕೆ ಅವರೇ, ಇದುವರೆಗೆ ಈ ಕಾಫಿ ತೋಟಗಳಿಗೆ ಬರುವಂತಹ ರೋಗಗಳು ಯಾವ್ಯಾವುದು ಮತ್ತು ಅದನ್ನು ಹೇಗೆ ನಾವು ನಿಯಂತ್ರಿಸಿ ಉತ್ತಮ ಫಸಲನ್ನು ಪಡಿಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದಿರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತು ಕಾಫಿ ಮಂಡಳಿಯ ಹಿರಿಯ ಸಂಪರ್ಕಾಧಿಕಾರಿ ಆಲ್ದೂರಿನ ಎಸ್ ಅಬೂಬಕರ್ ಸಿದ್ದೀಕ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 1,200,000 ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 1,200,000 ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ನೀವೇ ಶೋ ಸ್ಟಾಪರ್. ನಿಮ್ಮ ಸ್ಟೈಲ್ ನೋಡಿ ಇಡೀ ಪ್ರಪಂಚವೇ ವಾವ್ ಅನ್ನುತ್ತಿದೆ. ಎದೆ ಜಲ್ಲೆನಿಸುವ ಸಂತಸ ನಿಮಗಾಗಿ ಕಾಯುತ್ತಿದೆ. ರೆಡಿಯಾಗಿ ಈ ಬೇಸಿಗೆಯಲ್ಲಿ ನಿಮ್ಮ ಅಡ್ವೆಂಚರ್ ಅನ್ನು ಮಾರುತಿ ಸುಜುಕಿ ಸ್ವಿಫ್ಟ್ ಜೊತೆಗೆ ಪ್ಲಾನ್ ಮಾಡಿ. ಇದರೊಂದಿಗೆ ಪಡೆಯಿರಿ 31,000 ಅದ್ಭುತವಾದ ಆಫರ್ಸ್ ಕೂಡ. ಹಾಗಿದ್ದಲ್ಲಿ ಈ ವರ್ಷ ಸಂತೋಷಕ್ಕೆ ಮಿತಿ ಇಲ್ಲ. ಹೊಚ್ಚ ಹೊಸ ಸ್ವಿಫ್ಟ್ ನಿಮ್ಮೊಂದಿಗೆ ಇದ್ದಾಗ. ಷರತ್ತುಗಳು ಅನ್ವಯ. ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಚಾಮುಂಡಿ ತಾಯಿ ತವರ ಹಬ್ಬ ನೀವೇ ಶೋ ಸ್ಟಾಪರ್. ನಿಮ್ಮ ಸ್ಟೈಲ್ ನೋಡಿ ಇಡೀ ಪ್ರಪಂಚವೇ ವಾವ್ ಅನ್ನುತ್ತಿದೆ. ಎದೆ ಜಲ್ಲೆನಿಸುವ ಸಂತಸ ನಿಮಗಾಗಿ ಕಾಯುತ್ತಿದೆ. ರೆಡಿಯಾಗಿ ಈ ಬೇಸಿಗೆಯಲ್ಲಿ ನಿಮ್ಮ ಅಡ್ವೆಂಚರ್ ಅನ್ನು ಮಾರುತಿ ಸುಜುಕಿ ಸ್ವಿಫ್ಟ್ ಜೊತೆಗೆ ಪ್ಲಾನ್ ಮಾಡಿ. ಇದರೊಂದಿಗೆ ಪಡೆಯಿರಿ 31,000 ಅದ್ಭುತವಾದ ಆಫರ್ಸ್ ಕೂಡ. ಹಾಗಿದ್ದಲ್ಲಿ ಈ ವರ್ಷ ಸಂತೋಷಕ್ಕೆ ಮಿತಿ ಇಲ್ಲ. ಹೊಚ್ಚ ಹೊಸ ಸ್ವಿಫ್ಟ್ ನಿಮ್ಮೊಂದಿಗೆ ಇದ್ದಾಗ. ಷರತ್ತುಗಳು ಅನ್ವಯ. ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಚಾ